ಕೇಳುಗರೇ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:15 ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ನನ್ನ ಹೆಸರು ಬಸಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ, ಬೇಸಿಗೆಯಲ್ಲಿ ರೇಷ್ಮೆ ಹುಳು ಸಾಕಾಣೆ ಮನೆ ನಿರ್ವಹಣೆ, ಇದರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಗೌಡ ಅವರೇ. ನಮಸ್ಕಾರ. ನಮ್ಮಲ್ಲಿ ಈ ರೇಷ್ಮೆ ಕೃಷಿಯನ್ನು ಸಾಕಷ್ಟು ಜನ ರೈತರು ಇವತ್ತು ಮಾಡ್ತಾ ಇದ್ದಾರೆ. ಹೌದು. ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ನಾವು ಮುಖ್ಯವಾಗಿ ಅವುಗಳನ್ನು ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಹೌದು. ಅದಕ್ಕೆ ಅನುಗುಣವಾಗಿ ಈ ಮನೆಯ ವಾತಾವರಣವನ್ನು ಕೂಡ ನಾವು ಕಾಪಾಡ್ಕೋಬೇಕಾಗತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಅದರಲ್ಲೂ ಈ ಬೇಸಿಗೆನಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದು ಒಂದು ರೀತಿ ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು. ಖಂಡಿತವಾಗಲೂ. ಇದಕ್ಕೆ ಈ ಮನೆಯ ವಾತಾವರಣ ಹಿತಕರವಾಗಿರಬೇಕಾಗತ್ತೆ, ರೇಷ್ಮೆ ಹುಳುಗಳಿಗೆ ಉತ್ತಮವಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ತಾವು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ಬೇಸಿಗೆನಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಒಂದು ವಾತಾವರಣದ ನಿರ್ವಹಣೆಯ ಒಂದು ಪ್ರಾಮುಖ್ಯತೆ ಏನು ಅಂತೀರಿ? ಈಗ ರೇಷ್ಮೆ ಹುಳುಗಳು ಶೀತರಕ್ತ ಪ್ರಾಣಿಗಳು ಅಂತ ಹೇಳ್ತೀವಿ. ಹಾಗಂತಂದರೆ ಅವುಗಳ ದೇಹದ ಉಷ್ಣಾಂಶ ಪರಿಸರದಲ್ಲಿರುವಂಥ ಉಷ್ಣಾಂಶ ಹೇಗಿರುತ್ತೋ ಹಾಗೆ ಹೊಂದಿಕೊಂಡಿರ್ತವೆ. ಹೀಗಾಗಿ ಅವು ಕಡಿಮೆ ಅಥವಾ ಹೆಚ್ಚಿನ ಉಷ್ಣಾಂಶವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿದಾಗ ಅವುಗಳ ದೇಹದ ಉಷ್ಣಾಂಶ ಕೂಡ ಹೆಚ್ಚಾಗುತ್ತೆ. ಹೌದು. ಶಾರೀರಿಕ ಕ್ರಿಯೆಗಳೇನಾಗುತ್ತೆ, ಅವುಗಳ ರೇಷ್ಮೆ ಉತ್ಪಾದನೆಗೆ ವ್ಯಯ ಆಗೋ ಬದಲು ಬಿಸಿನ ತಡ್ಕೊಳ್ಳೋದಕ್ಕೋಸ್ಕರ ವ್ಯಯ ಆಗ್ತಾ ಇರುತ್ತೆ. ಹಾಗಾಗಿ ಅವುಗಳ ಒಂದು ಬೆಳವಣಿಗೆ ತೊಂದರೆ ಆಗ್ಬೋದು, ಆರೋಗ್ಯದಲ್ಲೂ ಹೆಚ್ಚು ಕಡಿಮೆ ಆಗ್ಬೋದು. ಜೊತೆಗೆ ಈ ಉಷ್ಣಾಂಶ ಹೆಚ್ಚಾದಾಗ ಶೈತ್ಯಾಂಶ ಕಡಿಮೆ ಆಗಿ ಎಲೆಗಳು ಬೇಗನೆ ಬಾಡುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಎಲೆಗಳನ್ನು ತಿಂದಾಗ ಖಂಡಿತವಾಗ್ಲೂ ಹುಳುಗಳು ದುರ್ಬಲ ಆಗ್ತವೆ, ಆರೋಗ್ಯ ಮತ್ತೆ ಕೆಡುವಂಥದ್ದು, ರೋಗಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಬೇಸಿಗೆನಲ್ಲಿ ರೇಷ್ಮೆ ಹುಳುಗಳಿಗೆ ಉಷ್ಣಾಂಶ ಸೂಕ್ತ ಮಟ್ಟದಲ್ಲಿ ಇರೋ ರೀತಿ ಮತ್ತು ಶೈತ್ಯಾಂಶನೂ ಆಗ್ಬೋದು, ಯಾವುದೇ ಪರಿಸರದ ಒಂದು ಅಂಶಗಳನ್ನು ಸೂಕ್ತ ಮಟ್ಟದಲ್ಲಿ ನಾವು ಕಾಪಾಡಿಕೊಳ್ಳಬೇಕಾಗತ್ತೆ. ಅಂದರೆ ಈ ರೀತಿ ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ ಒಟ್ಟಾರೆ ಅದು ರೇಷ್ಮೆ ಹುಳುವಿನ ಒಂದು ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ರೇಷ್ಮೆ ಹುಳುವಿನ ಒಂದು ಸೂಕ್ತವಾದಂಥ ಬೆಳವಣಿಗೆಗೆ ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಉಷ್ಣಾಂಶ ಮತ್ತು ಶೈತ್ಯಾಂಶ ಎಷ್ಟೆಷ್ಟಿರಬೇಕು ಅಂತೀರಿ? ರೇಷ್ಮೆ ಹುಳುಗಳು ಆರೋಗ್ಯಕರವಾಗಿ ಬೆಳಿಬೇಕು ಅಂತಂದರೆ ಉತ್ತಮವಾದ ಗೂಡಿನ ಇಳುವರಿನೂ ಕೊಡಬೇಕು ಅಂತಂದರೆ ಪ್ರತಿ ಹಂತದಲ್ಲೂ ಅವಳಿಗೆ ಸೂಕ್ತವಾದಂಥ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ನಾವು ಕಾಪಾಡ್ಕೋಬೇಕು. ನೇರವಾಗಿ ಚಾಕಿ ಸಾಕಾಣಿಕೆ ಕೇಂದ್ರಗಳಿಂದ ಈಗ ರೈತರು ಎರಡನೇ ಹಂತ ದಾಟಿರುವಂಥ ರೇಷ್ಮೆ ಹುಳುಗಳನ್ನ ಮನೆಗೆ ತರ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ಈ ಬೆಳೆದ ರೇಷ್ಮೆ ಹುಳುಗಳು ಅಂದರೆ ಮೂರನೇ ಹಂತದಿಂದ ಐದನೇ ಹಂತದವರೆಗೂ ಏನು ಹುಳುಗಳಿರ್ತವಲ್ಲ ಅವುಗಳಿಗೆ ಒದಗಿಸಬೇಕಾಗಿರುವಂಥ ಉಷ್ಣಾಂಶ ಶೈತ್ಯಾಂಶ ಮತ್ತು ಇನ್ನಿತರ ವಾತಾವರಣದ ಅಂಶಗಳಾಗಿರ್ಬೋದು ಅವುಗಳನ್ನು ಬಹಳ ಅವಶ್ಯಕತೆಯಾಗಿ ನಾವು ಒದಗಿಸ್ಕೊಡ್ಲೇಬೇಕಾಗತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇನ್ನು ವಿವಿಧ ಹಂತದಲ್ಲಿ ರೇಷ್ಮೆ ಹುಳುಗಳಿಗೆ ಬೇಕಾದಂಥ ಉಷ್ಣಾಂಶ ಮತ್ತು ಶೈತ್ಯಾಂಶದ ಮಾಪನ ಮಾಡಿದಾಗ ಮೊದಲನೇ ಮತ್ತು ಎರಡನೇ ಹಂತಗಳು ಇದು ಚಾಕಿ ಹಂತ ಈಗಾಗಲೇ ಹೇಳಿದೆ. ಚಾಕಿ ಹಂತದ ಈಗ ಚಾಕಿಯ ಕೇಂದ್ರಗಳಿಂದ ನಾವು ರೇಷ್ಮೆ ಹುಳು ತರುವಂಥದ್ದು ಅಲ್ಲಿ ಉಷ್ಣಾಂಶ 26-28 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು. ಶೈತ್ಯಾಂಶ 85-90% ಇರಬೇಕಾಗತ್ತೆ. ಇನ್ನು ಎರಡನೇ ಹಂತ ದಾಟಿ ನಾವು ಮೂರನೇ ಹಂತದ ಹುಳುಗಳನ್ನು ರೇಷ್ಮೆ ಹುಳು ಮನೆಗೆ ತಂದ ಮೇಲೆ ರೇಷ್ಮೆ ಕೃಷಿಕರು ಅನುಸರಿಸಬೇಕಾದಂಥ ಈ ಉಷ್ಣಾಂಶ ಮತ್ತು ಶೈತ್ಯಾಂಶ ಮಟ್ಟ ಮೂರನೇ ಹಂತಕ್ಕಾದ್ರೆ ಉಷ್ಣಾಂಶ 25-26 ಇರಬೇಕಾಗತ್ತೆ, ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕಾಗತ್ತೆ. ಶೈತ್ಯಾಂಶ 80-85 ಇರಬೇಕಾಗತ್ತೆ. ಇನ್ನು ನಾಲ್ಕನೇ ಮತ್ತೆ ಐದನೇ ಹಂತ ಹೆಚ್ಚಾಗಿ ಸೊಪ್ಪು ತಿನ್ನುವಂತ ಮತ್ತೆ ರೇಷ್ಮೆ ಉತ್ಪಾದನೆ ಆಗುವಂತನೂ ಇಲ್ಲೇ ಈ ಎರಡು ಹಂತಗಳಲ್ಲಿ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು ಮತ್ತೆ ಶೈತ್ಯಾಂಶ 75-80 ಇರಬೇಕು, ಶೇಕಡವಾರು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ ಚಾಕಿ ಹಂತದ ಬೆಳವಣಿಗೆಗೆ ಹೆಚ್ಚಿನ ಉಷ್ಣಾಂಶ ಮತ್ತು ಹೆಚ್ಚಿನ ಶೈತ್ಯಾಂಶ ಅವಶ್ಯಕತೆ ಇರುತ್ತೆ. ಅದು ಚಾಕಿ ಕೇಂದ್ರಗಳಲ್ಲಿ ಕೇಂದ್ರದವರು ಅದನ್ನು ಅನುಸರಿಸಿಕೊಳ್ತಾರೆ. ಆದರೆ ಬೆಳೆದಿರುವಂತಹ ಹುಳುಗಳಿಗೆ ಉಷ್ಣಾಂಶ ಕಡಿಮೆ ಆಗಿ ಶೈತ್ಯಾಂಶ ಸಾಧಾರಣ ಮಟ್ಟದಲ್ಲಿ ಇರಬೇಕು, ಅದು ಜಾಸ್ತಿ ಆಗಬಾರ್ದು. ಈ ಇಷ್ಟನ್ನ ನಾವು ಗಮನ ಇಟ್ಕೊಂಡು ನಾವು ನಮ್ಮ ರೇಷ್ಮೆ ಹುಳು ಮನೆಯನ್ನು ನಿರ್ವಹಣೆ ಮಾಡ್ತಾ ಹೋದ್ರೆ ಹುಳುಗಳ ಬೆಳವಣಿಗೆ ಆರೋಗ್ಯಕರವಾಗಿ ಮತ್ತು ಉತ್ತಮ ರೀತಿಯಾದಂತಹ ಗೂಡಿನ ಇಳುವರಿನೂ ನಾವು ಪಡ್ಕೋಬಹುದು, ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು. ಇನ್ನು ಮುಖ್ಯವಾಗಿ ನಾವು ಈ ಸಾಕಾಣಿಕೆ ಮನೆಯ ಉಷ್ಣಾಂಶಕ್ಕೆ ಬಂದರೆ ಈ ಬೇಸಿಗೆನಲ್ಲಿ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಮನೆಯ ಉಷ್ಣಾಂಶ ಎಷ್ಟಿರಬೇಕಾಗತ್ತೆ ಮತ್ತು ಈ ಉಷ್ಣಾಂಶದ ನಿರ್ವಹಣೆಯನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಹೋಗಬೇಕಾಗತ್ತೆ ಅಂತೇಳಿ? ಬೇಸಿಗೆಯಲ್ಲಿ ಅಂದರೆ ಈಗ ಮಾರ್ಚ್ ತಿಂಗಳಿಂದ ಪ್ರಾರಂಭವಾಗಿ ಮೇ ತಿಂಗಳ ಕೊನೆ ಅಂತ ಹೇಳ್ಬೋದು. ಹೌದು, ಈ ಸಾಂಪ್ರದಾಯಿಕ ರೇಷ್ಮೆ ಜಿಲ್ಲೆಗಳು ಅಂತ ಹೇಳ್ತೀವಿ. ಯಾವುದು? ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು. ಹೌದು, ಇಲ್ಲಿ ನಾವು ಉಷ್ಣಾಂಶದ ಒಂದು ಮಾಪನ ತಗೊಂಡ್ರೆ ಸರಾಸರಿ ಉಷ್ಣಾಂಶ ಮಾರ್ಚ್ ತಿಂಗಳಲ್ಲಿ ಸುಮಾರು 32-32 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಇದು ಅಧಿಕವಾದಂಥ ಉಷ್ಣಾಂಶ ದಿನದ ಯಾವುದು ಕೆಲವು ಮಧ್ಯಾಹ್ನದ ಹೊತ್ತಲ್ಲಿ ಇರುವಂಥ ಉಷ್ಣಾಂಶ ಇದು. ಅದೇ ರೀತಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 33-36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಹಾಗಾಗಿ ಬೇಸಿಗೆ ತಿಂಗಳುಗಳಲ್ಲಿ ರೇಷ್ಮೆ ಹುಳುಗಳ ಅವಶ್ಯಕತೆಗಿಂತ ಸರಾಸರಿ 7-10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಿರುತ್ತೆ. ಇದು ವಾತಾವರಣದಲ್ಲಿ ಇರುವಂಥ ಉಷ್ಣಾಂಶ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ಒಳಗಡೆ ಗಮನಿಸಿದ್ರೆ 1-2 ಡಿಗ್ರಿ ಅಷ್ಟೇ ಕಡಿಮೆ ಇರುತ್ತೆ ಅಷ್ಟೇ. ಅಂದರೆ ಸರಾಸರಿ 30-35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಹೆಚ್ಚಾದಾಗ, ತಾಪಮಾನ ಹೆಚ್ಚಾದಾಗ ರೇಷ್ಮೆ ಹುಳುಗಳ ಬೆಳವಣಿಗೆ ಅದು ಯೋಗ್ಯ ಆಗಿರುವುದಿಲ್ಲ. ಈಗಾಗಲೇ ಹೇಳಿದ್ನಲ್ಲ, ಹೆಚ್ಚು ತಾಪಮಾನ ಆದಾಗ 27 ಎಲೆಗಳು ತೇವಾಂಶ ಕಳ್ಕೋತವೆ. ತೇವಾಂಶ ಕಳ್ಕೊಳ್ಳೋದಲ್ಲದೆ ಅವುಗಳಲ್ಲಿರುವಂಥ ಪೋಷಕಾಂಶಗಳು ವಿಭಜನೆ ಆಗ್ತವೆ. ರೇಷ್ಮೆ ಹುಳುಗಳಿಗೆ ಬೇಕಾದ ರೀತಿಯಲ್ಲಾಗಲಿ ಅಥವಾ ಸೂಕ್ತವಾದಂಥ ಪ್ರಮಾಣದಲ್ಲಾಗಲಿ ರೇಷ್ಮೆ ಹುಳುಗಳಿಗೆ ಸಿಗೋದಿಲ್ಲ. ಹಾಗಾಗಿ ನಾವು ರೇಷ್ಮೆ ಹುಳು ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ಮೊದಲನೇ ಆದ್ಯತೆಯ ಮೇಲೆ ನಾವು ಅದನ್ನು ನಿರ್ವಹಣೆ ಮಾಡ್ಕೊಬೇಕು. ಈಗ ಇದನ್ನು ನಾವು ಮಾಪನ ಮಾಡ್ಕೋಬೇಕಾಗುತ್ತೆ, ನೇರವಾಗಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಉಷ್ಣಾಂಶ ಮತ್ತು ಶೈತ್ಯಾಂಶ ಮಾಪಕಗಳು ಇದಾವೆ. ಹಿಂದೆ ಎಲ್ಲ ಹಳೆ ರೀತಿ ಮಾದರಿಗಳು ಇದ್ವು, ಈಗ ಹೊಸದಾಗಿ ಡಿಜಿಟಲ್ ಯುಗ ಬಂದಿದ್ದಾವೆ. ನೇರವಾಗಿ ಸಂಖ್ಯೆ ರೂಪದಲ್ಲಿ ನಮಗೆ ಏನು ಉಷ್ಣಾಂಶ ಇದೆ, ಶೈತ್ಯಾಂಶ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಡಿಜಿಟಲ್ ಥರ್ಮೋಹೈಗ್ರೋಮೀಟರ್ ಅಂತ ಸಿಗುತ್ತೆ, 1,000 ರೂಪಾಯಿ ಆಸ್ಪಾಸ್ ಅಲ್ಲಿ ಖರ್ಚು ಮಾಡಿದ್ರೆ ಒಂದು ಡಿಜಿಟಲ್ ಥರ್ಮೋಹೈಗ್ರೋಮೀಟರ್ ಸಿಗುತ್ತೆ. ಇದನ್ನು ತಂದು ಮೊದಲು ನಾವು ರೇಷ್ಮೆ ಹುಳು ಮನೆಗೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಅದರಲ್ಲಿ ಉಷ್ಣಾಂಶ ಎಷ್ಟು, ಶೈತ್ಯಾಂಶ ಎಷ್ಟು ಅಂತ ನೇರವಾಗಿ ನಡ್ಕೋಬಹುದು. ಟೆಂಪರೇಚರ್ ರಿಲೇಟಿವ್ ಹ್ಯೂಮಿಡಿಟಿ ಎರಡೂ ಒಂದರಲ್ಲೇ ಬರುತ್ತೆ. ಸೊ ಅದಕ್ಕೆ ಥರ್ಮೋಹೈಗ್ರೋಮೀಟರ್ಸ್ ಅಂತೇಳಿ. ಇನ್ನು ಒಂದ್ಸತಿ ನಾವು ಇದನ್ನು ತಂದ ಮೇಲೆ

ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಮೂಡಿಬಂತು. ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ರಸವಾರ್ತೆ ಕೇಳುತ್ತೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಕನ್ನಡ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ, ಈ ಕುರಿತು ಮಾತನಾಡುತ್ತಾರೆ ಡಾ ಪಿಜಿ ಕೆಂಪಣ್ಣನವರ್. 9:05 ಕ್ಷಿತಿಜ ಲಿಟ್ರರಿ ಗುರು, ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ಬಾರಿಯ ಅತಿಥಿ ರಂಜಾನ್ ದರ್ಗಾ, ಹಿರಿಯ ಲೇಖಕರು ಮತ್ತು ಪತ್ರಕರ್ತರು. ಪ್ರಸ್ತುತಿ ಡಾ ಬಸು ಬೇವಿನಗಿಡದ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ಈ ರಾತ್ರಿ 10:00 ಡೌಟೇಶನ ದಿನಚರಿ ನಾಟಕ ಪ್ರಸಾರವಾಗುವುದು. ರಚನೆ ಎಂಎಸ್ ನರಸಿಂಹಮೂರ್ತಿ, ನಿರ್ದೇಶನ ರಮಾ ಎಸ್ ಹಿರೇಮಠ್. 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ಪ್ರಸಾರ ದೆಹಲಿ ಕೇಂದ್ರದಿಂದ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳ ವಿವರ. ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:00 ಸುದ್ದಿ ಮುಖ್ಯಾಂಶ, ಆನಂತರ ಕಾರ್ಯಕ್ರಮದ ವಿವರ. 6:05 ಚಿಂತನ ಕೇಳುತ್ತೀರಿ ಡಾಕ್ಟರ್ ಜಿಜಿ ಲಕ್ಷ್ಮಣ ಪ್ರಭು ಅವರಿಂದ, ಮಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:45 ಹೆಲ್ತ್ ಸೂತ್ರ ಡಾಕ್ಟರ್ ಪಿಎಸ್ ಶಂಕರ್ ಅವರಿಂದ. 6:50 ರೈತರಿಗೆ ಸಲಹೆ. 7:15 ಹಚ್ಚೆವು ಗಡಿನಾಡಲಿ ಕನ್ನಡದ ದೀಪ, ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಬೀದರ್ ಗಡಿ ಪ್ರದೇಶದಲ್ಲಿ ಕನ್ನಡದ ಅಭಿವೃದ್ದಿಗಾಗಿ ಮಾಡಿದ ಹೋರಾಟ. ಭಾಗವಹಿಸುತ್ತಾರೆ ಎಂಜಿ ಗಂಗನಪಲ್ಲಿ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರ ಬೆಂಗಳೂರು. ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 7:15 ಪ್ರಸಾರವಾಗುವುದು. ನಾಳೆ ಬೆಳಗ್ಗೆ 7:45 ನಿತ್ಯ ವಿಜ್ಞಾನ. ಭಾಗವಹಿಸುತ್ತಾರೆ ಎಂಎನ್ ಸುಂದರ್. ನಿರ್ಮಾಣ ಸುಮಂಗಲ ಎಸ್ ಮೊಮ್ಮಿಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.